ಇಲ್ಲದಿದ್ರೆ ಜೇನು ಹುಣಗಳು ಅದನ್ನು ಕುಡಿಲಿಕ್ಕೆ ಬರುವಾಗ ಅವುಗಳು ಅದರ ಒಳಗೆ ಬಿದ್ದು ಸಾಯ್ತದೆ. ಈ ನಾರಿನ ಇಟ್ಟರೆ ಆ ನಾರಿನ ಮೂಲಕ ಅದು ಬಂದು ಅದನ್ನು ಆರಾಮದಲ್ಲಿ ಹೀರಿ ಹೋಗ್ತದೆ. ಹಾಗೆ ಒಂದು 12 ದಿವಸಕ್ಕೊಮ್ಮೆ ನಾವು ಆಹಾರವನ್ನು ಕೊಡ್ತಾ ಇರಬೇಕಾಗ್ತದೆ. ಎಲ್ಲಿವರೆಗೆ ಇದು? ಸಾಧಾರಣ ಅಕ್ಟೋಬರ್ ತನಕ. ಮಳೆಗಾಲ ಮಳೆ ಹೊರಗಿಂದ ಅವುಗಳಿಗೆ ಪರಾಗಾಲ ಸಿಗುವ ತನಕ ನಾವು ಕೊಡಬೇಕಾಗ್ತದೆ. ಅಥವಾ ಈ ಕಮರ್ಷಿಯಲ್ ಆಗಿ ಮಾಡುವವರು ಏನ್ ಮಾಡ್ತಾರೆ ಅಂದ್ರೆ, ಬೇಗನೆ ಡಿವೈಡ್ ಮಾಡಿ ಕಾಲೋನಿಯನ್ನು ಸೇಲ್ ಮಾಡಲಿಕ್ಕೆ ರೆಡಿ ಆಗಬೇಕಿದ್ರೆ ನಾವು ಕೊಡ್ತಾ ಇದ್ರೆ ಅಲ್ಲಿ ಅಡಿಯಲ್ಲಿ ಬೇಗ ಗಂಡು ನೊಣ ಉತ್ಪತ್ತಿಯಾಗಿ ನಮಗೆ ಅದನ್ನು ಡಿವೈಡ್ ಮಾಡಲಿಕ್ಕೆ ಒಕ್ಕಲು ತಯಾರಾಗ್ತದೆ. ಮತ್ತೆ ಸೆಪ್ಟೆಂಬರ್ ಅಂದಾಜಿಗೆ ನಾವು ಅಡಿ ಇದರಲ್ಲಿ ಕೆಲವು ಚೌಕಟ್ಟುಗಳು ಹಳತ್ತಾಗಿರ್ತವೆ, ಕಪ್ಪು ಕಲರಿಗೆ ಬಂದಿರ್ತದೆ. ಆ ಟೈಮಲ್ಲಿ ನಾವು ಆ ಅಡಿಯಿಂದ ಕಪ್ಪಾದ ಏರಿಗಳನ್ನು ತೆಗೆದು ಹೊಸ ಏರಿ ತಯಾರಾಗಲಿಕ್ಕೆ ಪುನಃ ಒಂದೊಂದೇ ಎಲ್ಲ ಒಟ್ಟಿಗೆ ತೆಗಿಬಾರದು. ಫಸ್ಟಿಗೆ ಒಂದು ತೆಗೆಯುವುದು, ಅದಕ್ಕೆ 1 ಇಂಚಿನ ಮೈಣದ ಹಾಳೆ ಅಂಟಿಸಿ ಕೊಡುವುದು. ಆ ಚೌಕಟ್ಟು ಫುಲ್ ಆಗಲಿಕ್ಕೆ ಆಗುವಾಗ ಇನ್ನೊಂದು ಹಳತಾದದನ್ನು ತೆಗೆಯುವುದು. ಈ ರೀತಿ ಬದಲಾವಣೆ ಮಾಡ್ತಾ ಬಂದ ಕೂಡಲೇ ಅವುಗಳು ನಾವು ಈ ಆಹಾರ ಕೊಡ್ತಾ ಇರ್ತೇವಲ್ಲ, ಅವಳಿಗೆ ಅಲ್ಲಿ ಪ್ರಜಾಸಂಖ್ಯೆಯು ಜಾಸ್ತಿ ಆಗ್ತದೆ. ಹೊಸ ಹೊಸ ಏರಿ ತಯಾರಾದ ಕೂಡಲೇ ಅವುಗಳು ಬಹಳ ಖುಷಿಯಿಂದ ರಾಣಿ ಮೊಟ್ಟೆ ಇಡ್ತದೆ. ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮೊಟ್ಟೆ ಇರ್ತದೆ, ಯಾಕಂದ್ರೆ ಅವುಗಳಿಗೆ ಆಹಾರದ ಅಭಾವ ಹೊರಗೆ ಇರ್ತದೆ, ಮತ್ತೆ ಪೆಟ್ಟಿಗೆಯ ಇದನ್ನು ಕಾಪಾಡಿಕೊಳ್ಬೇಕಲ್ಲ ಅವುಗಳಿಗೆ, ಅದಕ್ಕೆ ಹಾಗೆ ಮಾಡ್ತವೆ ಅವುಗಳು. ಈಗ ಜೇನಿನ ಬಗ್ಗೆ ಹೇಳುವುದಾದ್ರೆ, ನೀವು ಹೇಳಿದ್ರಿ ತುಡುವೆ ಜೇನನ್ನ ನೀವು ಸಾಕ್ತಾ ಇದ್ದೀರಿ, ಈ ಸಿಗುವಂತಹ ಎಲ್ಲ ಪೆಟ್ಟಿಗೆಯ ನೊಣಗಳು ಒಂದೇ ತರದ ಅಥವಾ ಬೇರೆ ಬೇರೆ ತರದ ನೊಣಗಳು ಇರ್ತವ ಇದರಲ್ಲೂ ಕೂಡ? ಇದರಲ್ಲಿ ಕೂಡ ಬೇರೆ ಬೇರೆ ತರ ಇರ್ತದೆ. ಕೆಲವು ಸ್ವಲ್ಪ ಕಪ್ಪು ಜಾತಿ, ಕೆಲವು ಸ್ವಲ್ಪ ಹಳದಿ ಜಾತಿ, ಕೆಲವು ಸ್ವಲ್ಪ ಚಿಕ್ಕ ಜಾತಿ, ಸ್ವಲ್ಪ ಗಾತ್ರದಲ್ಲಿ ಸ್ವಲ್ಪ ಚಿಕ್ಕ ಇರ್ತದೆ. ಇದರಲ್ಲಿ ಏನಾದರೂ ವ್ಯತ್ಯಾಸಗಳುಂಟ? ಕೆಲವು ಸ್ವಲ್ಪ ಹಳದಿ ಕಲರದವರಿಗೆ ಸ್ವಲ್ಪ ಕೋಪ ಜಾಸ್ತಿ ಇರ್ತದೆ, ಸ್ವಲ್ಪ ಕಪ್ಪು ಜಾತಿಯದಾದ್ರೆ ಸ್ವಲ್ಪ ಕೋಪ ಶಾಂತ, ಅಷ್ಟು ಪಕ್ಕನೆ ಅಟ್ಯಾಕ್ ಮಾಡ್ಲಿಕ್ಕೆಲ್ಲ ಬರಲ್ಲ ಅವು, ಅಷ್ಟು ಕೋಪ ಬರಲ್ಲ. ಹಾಗೆ ಜೇನು ಮಾಡುವ ಒಂದು ಕ್ವಾಂಟಿಟಿ ಅಥವಾ ಎಷ್ಟು ಜೇನು ಮಾಡುತ್ತದೆ ಅನ್ನೋದ್ರಲ್ಲಿ ಈ ಜಾತಿಯಲ್ಲಿ ವ್ಯತ್ಯಾಸ ಹೆಚ್ಚು ಉಂಟ? ಅದು ನಾವು ನೋಡ್ಬೇಕು. ಆ ಜೇನು ಬರುವ ಕಾಲದಲ್ಲಿ ಯಾವ ಪೆಟ್ಟಿಗೆಯಲ್ಲಿ ಫಾಸ್ಟ್ ಆಗಿ ನಮ್ಗೆ ಜೇನು ಸಂಗ್ರಹ ಆಗ್ತದೆ ಅಂತ ನೋಡಿಕೊಂಡು ಮುಂದೆ ನಾವು ಅಭಿವೃದ್ಧಿ ಮಾಡುವ ಕಾಲದಲ್ಲಿ ಅಂಥ ತಳಿಗಳನ್ನು ಅಭಿವೃದ್ಧಿ ಮಾಡಿದ್ರೆ ನಮಗೆ ಜಾಸ್ತಿ ಜೇನು ಸಂಗ್ರಹ ಆಗ್ತದೆ. ಈಗ ಜೇನನ್ನ ನೀವು ಪೆಟ್ಟಿಗೆಯಿಂದ ಮೆಷಿನ್ ಮೂಲಕ ತೆಗ್ದ್ರಿ, ತೆಗೆದ ಮೇಲೆ ಏನ್ ಮಾಡ್ತೀರಿ? ತೆಗೆದ ಮೇಲೆ ಅದನ್ನು 2 ರೀತಿಯಲ್ಲಿ ಪ್ರೋಸೆಸ್ ಮಾಡ್ತೇವೆ. ಒಂದು, ಇದು ನಾವು ತೆಗೆಯುವಾಗ ಒಂದು ಬಿಳಿ ಬಟ್ಟೆಯನ್ನು ಇಡ್ತೇವಲ್ಲ, ಅದರಲ್ಲಿ ಏನಾದರೂ ಮೈಣದ ಅಂಶ ಕಸ ಏನಾದರೂ ಇದ್ರೆ ಅದು ಎಲ್ಲ ಬಟ್ಟೆಯಲ್ಲಿ ಉಳಿತದೆ, ಅಡಿಯಲ್ಲಿ ಜೇನು ಇರ್ತದೆ. ಅದನ್ನು ಈಗ ಗಾಜಿನ ಇಲ್ಲ, ನಾನು ಮತ್ತೆ ಪುನಃ ಹೀಗೆ ಟ್ರೈನಿಂಗಿಗೆ ಹೋಗುವಾಗ ನಾನು ಕೇಳಿಕೊಂಡೆ ಯಾಕೆ ಹಾಗಾಯ್ತು ಅಂತ. ಆಗ ಅವರು ತಿಳಿಸಿದ್ದು ಅದನ್ನು ಪ್ರೋಸೆಸ್ ಮಾಡಬೇಕು, ತೆಗೆದ ತಕ್ಷಣ ಹಾಗೆ ಬಾಟ್ಲಲ್ಲಿ ಹಾಕಿ ಇಡುವ ಕ್ರಮ ಇಲ್ಲ, ಅದರಲ್ಲಿ ಮಾಯಿಶ್ಚರ್ ಇರ್ತದೆ ಅಂತ. ಇನ್ನೊಂದು ಪ್ರೋಸೆಸ್ ಮಾಡುವ ವಿಧಾನ ಅಂತ ಹೇಳಿದ್ರೆ, ದೊಡ್ಡ ಪಾತ್ರೆಯಲ್ಲಿ ನೀರು ಇಡೋದು ಕುದಿಲಿಕ್ಕೆ, ಅದರ ಒಳಗಡೆ ಒಂದು ಮರದ ಹಲಗೆಯ ಅಥವಾ ಈ ಸ್ಟೀಲು ಕಾಲುಗಳೆಲ್ಲ ಬರ್ತದಲ್ಲ ಅದನ್ನು ಇಡು, ಅದರ ಮೇಲೆ ಇಲ್ಲಿ ಈ ಜೇನು ಪಾತ್ರೆಯನ್ನು ಇಡೋದು. ಸಾಧಾರಣ ಒಂದು 50°C ನೀರು ಬಿಸಿ ಆಗುವಾಗ ಈ ಜೇನು ಪಾತ್ರೆಯನ್ನು ಅದರಲ್ಲಿ ಇಡೋದು, ಅದನ್ನು ಚೆನ್ನಾಗಿ ಕದಡೋದು, ಮತ್ತೆ ಅಲ್ಲಿಗೆ ಆಫ್ ಮಾಡಿ ಇಡೋದು. ಒಂದು 20 ನಿಮಿಷ ಹಾಗೆ ಮಾಡ್ತೇವೆ ನಾವು, ಕದಡಿ ಮತ್ತೆ ಅದನ್ನು ಹಾಗೆ ಆಫ್ ಮಾಡಿ ಆರಲಿಕ್ಕೆ ಬಿಡ್ತೇವೆ. ಆವಾಗ ಅದರಲ್ಲಿ ಏನಾದರೂ ಮೈಣದ ಅಂಶ ಮಾಯಿಶ್ಚರ ಹೋಗ್ತದೆ, ಆವಿಯಾಗಿ ಹೋಗ್ತದೆ, ಮೈಣದ ಅಂಶ ಏನಾದರೂ ಇದ್ರೆ ಅದು ಮೇಲೆ ಲೇಯರ್ನ ಹಾಗೆ ಕೂತ್ಕೊಳ್ತದೆ ಪಾತ್ರೆಯಲ್ಲಿ. ಅದನ್ನು ನಾವು ಮೆಲ್ಲಗೆ ತೆಗೆದು ಆಮೇಲೆ ನಾವು ಸ್ಟಾಕ್ ಮಾಡುವ ಕ್ಯಾನ ಜಾಡಿಯ ಯಾವುದ್ರಲ್ಲಿ ಸ್ಟಾಕ್ ಮಾಡಿ ಇಟ್ಟರೆ 2 ವರ್ಷಕ್ಕೂ ಈ ಜೇನು ಹಾಳಾಗುವುದಿಲ್ಲ ಅಂತ ಹೇಳಿದ್ರೆ, ಬಿಸಿಲಲ್ಲಿ ಇಟ್ಟು ಹಾಗೆ ಬಿಸಿ ಮಾಡಿ ಒಂದು ರೀತಿಯಲ್ಲಿ ಅದನ್ನು ತೆಗೆಯುವಂಥದ್ದು, ಅಂದ್ರೆ ಜೇನನ್ನು ಡೈರೆಕ್ಟ್ ಆಗಿ ಬಿಸಿ ಮಾಡುವ ಹಾಗೆ ಇಲ್ಲ ಇಲ್ಲ. ಆದ್ರಿಂದ ಈಗ ಜೇನನ್ನ ಮಾರಾಟ ಮಾಡಿದಾಗ ನಿಮಗೆ ಇದರಲ್ಲಿ ಲಾಭ ಬೇಕಾದಷ್ಟು ಸಿಗ್ತದ ಹೇಗೆ? ಇಷ್ಟ ತನಕ ಈಗ ನನ್ನ ಅನುಭವ ಪ್ರಕಾರ ನಷ್ಟ ಅಂತೂ ಆಗ್ಲಿಲ್ಲ, ದೊಡ್ಡ ಮಟ್ಟಿನ ಲಾಭ ಅಲ್ಲದಿದ್ರು ನಷ್ಟ ಅಂತೂ ಖಂಡಿತ ಆಗ್ಲಿಲ್ಲ. ಅಂದ್ರೆ ನಮ್ಮ ಲೋಕಲಲ್ಲಿ ಸಾಧಾರಣ ದಕ್ಷಿಣ ಕನ್ನಡದಲ್ಲಿ ತುಂಬಾ ಜೇನು ಕೃಷಿಕರು ಇದ್ದಾರೆ, ಸ್ವಲ್ಪ ರೇಟ್ ಅಷ್ಟು ಹೇಳಲಿಕ್ಕೆ ಆಗಲ್ಲ ನಮಗೆ. ಬೆಂಗಳೂರು

ತೆಂಗಿನಕಾಯಿ ಒಂದನೇ ವರ್ಗ ಸಾವಿರಕ್ಕೆ 16,000 to 20,000 rupees, ಎರಡನೇ ವರ್ಗ ಸಾವಿರಕ್ಕೆ 12,000 to 15,000 rupees, ಕಾಳುಮೆಣಸು ಕ್ವಿಂಟಾಲಿಗೆ 37,000 to 46,500 rupees. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ಹಮ್ನೆ ಫಸಲ್ ಬಿಮಾ ಯೋಜನಾ ಕೇ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಭವಿಷ್ಯವಾಯಿತು ನಿಶ್ಚಿಂತ, ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಹಿಂದೆ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಹಿಂದೆ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ರೈತ ಬಾಂಧವರೇ, ಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಹಾಡಿರುವ JHB ಆಚಾರ್ಯ ಅವರ ರಚನೆ. ಶ್ರೀಕರ ಭಾರತ ಲೋಕಕ್ಕೆ ನೀಡಿದ, ಶ್ರೀಕರ ಭಾರತ ಲೋಕಕ್ಕೆ ನೀಡಿದ, ಆಕಾಶಾಧಿಪ ನಮೋ ನಮೋ. ಶ್ರೀಕರ ಭಾರತ ಲೋಕಕ್ಕೆ ನೀಡಿದ, ಆಕಾಶಾಧಿಪ ನಮೋ ನಮೋ. ಆಸುರ ಚರಿತನೆ ಭೂಸುರ ವಲ್ಯನೆ ಪಾಶಾಂಕುಶಧರ ನಮೋ ನಮೋ. ಸುರ ಚರಿತನೆ ಭೂಸುರ ವಂದ್ಯನೆ ಪಾಶಾಂಕುಶಧರ ನಮೋ ನಮೋ. ಶ್ರೀಕರ ಭಾರತ ಲೋಕಕ್ಕೆ ನೀಡಿದ, ಆಕಾಶಾಧಿಪ ನಮೋ ನಮೋ. ವಿಘ್ನಕಾರಕ ವಿಘ್ನ ನಿವಾರಿಸು, ವಿಘ್ನಕಾರಕ ವಿಘ್ನ ನಿವಾರಿಸು, ವಿಘ್ನೇಶ್ವರನೇ ನಮೋ ನಮೋ. ವಿಘ್ನಕಾರಕ ವಿಘ್ನ ನಿವಾರಿಸು, ವಿಘ್ನೇಶ್ವರನೇ ನಮೋ ನಮೋ. ಸರಸರ ಬರೆಯುತ ಕುರು ಕಥೆ ಮುಗಿಸಿದ, ಕರಿಮುಖ ಸುಮುಖ ನಮೋ ನಮೋ. ಸರಸರ ಬರೆಯುತ ಕುರು ಕಥೆ ಮುಗಿಸಿದ, ಕರಿಮುಖ ಸುಮುಖ ನಮೋ ನಮೋ. ಶ್ರೀಕರ ಭಾರತ ಲೋಕಕ್ಕೆ ನೀಡಿದ, ಆಕಾಶಾಧಿಪ ನಮೋ ನಮೋ. ವಿಕ್ರಮ ತೋರುತ ಅಕ್ರಮ ತೊಲಗಿಸು, ವಿಕ್ರಮ ತೋರುತ ಅಕ್ರಮ ತೊಲಗಿಸು, ವಕ್ರತುಂಡನೆ ನಮೋ ನಮೋ. ವಿಕ್ರ ಭ್ರಮ ತೋರುತ ಅಕ್ರಮ ತೊಲಗಿಸುವ ಕೃತುಂಡನೇ ನಮೋ ನಮೋ ಚಂಭಾರಿ ಸನ್ನುತ ಶಾಂಭವಿತನಯ ಲಂಬೋದರನೇ ನಮೋ ನಮೋ ಚಂಭಾರಿ ಸನ್ನುತ ಶಾಂಭವಿತನಯ ಲಂಬೋದರನೇ ನಮೋ ನಮೋ ಶ್ರೀಕರ ಭಾರತ ಲೋಕಕ್ಕೆ ನೀಡಿದ ಶ್ರೀಕರ ಭಾರತ ಲೋಕಕ್ಕೆ ನೀಡಿದ ಆಕಾಶಾಧಿಪ ನಮೋ ನಮೋ ಶ್ರೀಕರ ಭಾರತ ಲೋಕಕ್ಕೆ ನೀಡಿದ ಆಕಾಶಾಧಿಪ ನಮೋ ನಮೋ ಭಾಸುರ ಚರಿತನೆ ಭೂಸುರ ವೇದ್ಯನೆ ಪಾಶಾಂಕುಶಧರ ನಮೋ ನಮೋ ಪಾಸುರ ಚರಿತನೆ ಭೂಸುರ ವೇದ್ಯನೆ ಪಾಶಾಂಕುಶಧರ ನಮೋ ನಮೋ ಶ್ರೀಕರ ಭಾರತ ಲೋಕಕ್ಕೆ ನೀಡಿದ ಆಕಾಶಾಧಿಪ ನಮೋ ನಮೋ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ವಿಜಯನಾರಸಿಂಹ ಅವರ ರಚನೆ. ಮಲೆಯನೇರಿ ಸಾಗುತ್ತ ಮೇಲೆ ಅವನ ಕಾಣುತ್ತ ಮೆರೆಯು ಧನ್ಯನಾಗುತ್ತ ಮಾಲೆಯನ್ನು ಧರಿಸುತ್ತ ಮಲೆಯನೇರಿ ಸಾಗುತ್ತ ಮೇಲೆ ಅವನ ಕಾಣುತ್ತ ಮೆರೆಯು ಧನ್ಯನಾಗುತ್ತ ಮಾನವನ ಸಹಜ ಗುಣ ಶಂಕೆಯಂಬುದು ಮಾನವನ ಸಹಜ ಗುಣ ಶಂಕೆಯಂಬುದು ಮನವು ಕಾಣದಾವುದನ್ನು ಎಂದು ನಂಬದು ಮಣಿಯದಿರೆ ಮಣಿಕಂಠನ